ಒಬ್ಬ ಕೃಷಿ ವಿಜ್ಞಾನಿಯಾಗಿ ಗೋವಿನ ಜೋಳ ಮತ್ತು ಸಸ್ಯ ರೋಗ ಶಾಸ್ತ್ರದ ಒಂದು ವಿಷಯದೊಳಗೆ ಸಾಕಷ್ಟು ಅನುಭವ ಉಳ್ಳಂಥವ್ರು. ಗೋವಿನ ಜೋಳ ಬೆಳೆಯ ಉತ್ಪಾದನೆ ಮತ್ತು ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಮುಖ್ಯವಾಗಿ ಈಗ ಗೋವಿನ ಜೋಳಕ್ಕೆ ನಾವೇನಂತೀವಿ, ಕ್ವೀನ್ ಆಫ್ ಸೆರಿಲ್ಸ್ ಅಂತಾರೆ. ಪ್ರತಿ ಈ ತರ ಜೋಳ ಗೋಧಿ ಇವೆಲ್ಲದಕ್ಕಿಂತ ಹೆಚ್ಚು ಈಗ ಗೋವಿನ ಜೋಳಕ್ಕೆ ಬೆಲೆ ಬಂದಿದೆ. ಅಂದ್ರೆ ಹೊರಗಡೆ ಸಾಕಷ್ಟು ಮಾರಾಟ ಆಗ್ತಾ ಇದೆ, ಅದರಲ್ಲಿರುವಂತಹ ಔಷಧಿಯ ಗುಣಗಳ ಬಗ್ಗೆ ಹೆಚ್ಚು ಕಲ್ಪನೆ ಬರ್ತಾ ಇದೆ. ಗೋವಿನ ಜೋಳವನ್ನು ಸಾಕಷ್ಟು ತರಗಳಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ, ಹೀಗಾಗಿ ಗೋವಿನ ಜೋಳಕ್ಕೆ ಸಾಕಷ್ಟು ಬೆಲೆ ಇದೆ. ನಮ್ಮ ರೈತ ಬಾಂಧವರು ಗೋವಿನ ಜೋಳವನ್ನು ಬೆಳೆಯಲು ಕಡ್ಡಿಲ್ಲ, ರೇಟ್ ಕಡಿಮೆ ಇದ್ರೂ ಕೂಡ ಅದು ಉತ್ಪಾದನೆ ಜಾಸ್ತಿ ಮಾಡಿದಾಗ ಲಾಭ ಖಂಡಿತ ಆಗಿ ಆಗ್ತದೆ, ಮತ್ತೆ ಅದಕ್ಕೆ ನಿರ್ವಹಣೆ ವೆಚ್ಚ ಕಡಿಮೆ. ಬೇರೆ ದವಸ ಧಾನ್ಯಗಳನ್ನು ನೋಡ್ತಾ ಇದ್ರೆ ಆ ನಿಟ್ಟಿನೊಳಗನ್ನು ಬೆಳಿಬಹುದು. ಆದ್ರೆ ಬೆಳೆಯೋಕ್ಕಿಂತ ಮೊದಲು ಡಾಕ್ಟರ್ ಎಸ್ ಐ ಹರ್ಲಾಪುರ್ ಹೇಳಿದಂಗೆ ಗೋವಿನ ಜೋಳ ಬೆಳೆಯ ಉತ್ಪಾದನೆ ಮತ್ತು ಈ ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಬೇಕು. ನಾವು ಮಾಹಿತಿ ಮಾಡ್ಕೊಂಡಾಗ ಮಾತ್ರ, ಯಾಕಂದ್ರೆ ಯಾವ ಮಣ್ಣಿದೆ ನೋಡಿಕೊಂಡು ನಮ್ಮ ತಳಿಗಳ ಆಯ್ಕೆ ಮಾಡ್ಕೊಳ್ಬೇಕು, ಬೇಸಾಯ ಕ್ರಮಗಳನ್ನು ಸರಿಯಾಗಿ ಅನುಸರಿಸಬೇಕು, ರಸಗೊಬ್ಬರಗಳ ಬಳಕೆ, ಕೀಟನಾಶಕಗಳ ಬಳಕೆ ಇವನ್ನೆಲ್ಲ ಯಾವಾಗ ಯಾವಾಗ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಕ್ತವಾದ ಮಾಹಿತಿ ನಮಗಿರಬೇಕು. ಎಮರ್ಜೆನ್ಸಿ ಏನಾದ್ರು ತೊಂದರೆ ಬಂದಾಗ ಆವಾಗ ಮತ್ತೆ ವಿಜ್ಞಾನಿಗಳ ಸಹಾಯ ತೆಗೆದುಕೊಂಡು ಒಂದು ಗೋವಿನ ಜೋಳ ಬೆಳೆಯನ್ನು ರೋಗದಿಂದ ಮುಕ್ತವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನೋಡ್ರಿ, ಈಗ ಮುಂದೆ ಹಾಕೋ ಸಮಯ ಅಂದ್ರೆ ಇನ್ನು 10-15 ದಿವಸದೊಳಗೆ ನೀವು ಹಾಕ್ಲಿಕ್ಕೆ ಕಡ್ಡಿಯಿಲ್ಲ. ರೋಹಿಣಿ ಮಳೆ ಬಂದು ಹೋದ್ಮೇಲೆ ಹಾಕಿದ್ರೆ ಅದು ಸಾಕಷ್ಟು ಉತ್ಪಾದನೆಯನ್ನು ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಅದ. ನಮ್ಮ ರೈತ ಬಾಂಧವರಿಗೆ ಹೇಳೋಣಂದ್ರೆ ಜಾಸ್ತಿ ಉತ್ಪಾದನೆ ಮಾಡ್ಲಿಕ್ಕೆ ನೀವು ಹೆಚ್ಚು ವಿಶೇಷ ಶ್ರಮ ವಹಿಸ್ರಿ. ತುಂಬಾ ದೊಡ್ಡದಾದ ತೆನೆ ಬಂತು ಅಂದ್ರೆ ಖಂಡಿತವಾಗಿ ಉತ್ಪಾದನೆ ಜಾಸ್ತಿ ಆಗ್ತದೆ. ಅದಕ್ಕೇನ್ ಬೇಕು ಅದನ್ನೆಲ್ಲ ನೀವು ಮಾಡಿ, ಆವಾಗ ಖಂಡಿತವಾಗಿ ನಿಮ್ಮ ಉತ್ಪಾದನೆ ಜಾಸ್ತಿ ಆಗ್ತದೆ, ಮಾರುಕಟ್ಟೆಯೊಳಗೆ ನಿಮಗೆ ಬೆಲೆನೂ ಬರ್ತದೆ, ಗುಣಮಟ್ಟದ ಗೋವಿನ ಜೋಳವನ್ನು ಕೂಡ ತಾವು ಬೆಳಿತೀರಿ, ಹಾಗೆ ಆಗ್ಲಿ ಅಂತ ಆಸೆ ಮಾಡ್ತೀವಿ. ಡಾಕ್ಟರ್ ಎಸ್ ಆ ಹರ್ಲಾಪುರ್ ಅವರೇ, ಇಲ್ಲಿ ತನಕ ಬಂದು ನಮ್ಮೆಲ್ಲ ರೈತ ಬಾಂಧವರಿಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದೀರಾ. ಗೋವಿನ ಜೋಳ ಬೆಳೆಯ ಉತ್ಪಾದನೆ ಮತ್ತು ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗೋವಿನ ಜೋಳ ಬೆಳೆಯ ತಾಂತ್ರಿಕತೆ ಮತ್ತು ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳು, ಈ ಬಗ್ಗೆ ಡಾಕ್ಟರ್ ಎಸ್ ಐ ಹರ್ಲಾಪುರ್ ಅವರೊಂದಿಗೆ ಸಂದರ್ಶನ ಇದುವರೆಗೆ ಕೇಳಿದ್ರಿ. ಸಂದರ್ಶಕರು ಶರಣಬಸವ ಚೂಡೀನ್. ಈಗ ಕೇಳಿ ಮೊರವದ ಯಲ್ಲಪ್ಪ ಹನುಮಂತ ದೇವರಮನಿ ಮತ್ತು ಸಂಗಡಿಗರಿಂದ ಸಂಗ್ಯವಾಳ ಆಟದ ಪದಗಳು. ಕರೆಯಾಗೋ ನೆಂದು ಕೆಂಪೋ ಕರೆಯಾಗೋ ನೆಂದು. ಸಂಗ್ಯಾಮಾಳ ಪದಗಳನ್ನು ಕೇಳುತ್ತಿರುವಿರಿ. ಮೊರವದ ಯಲ್ಲಪ್ಪ ಹನುಮಂತ ದೇವರಮನಿ ಮತ್ತು ಸಂಗಡಿಗರಿಂದ ಸಂಗ್ಯ ಬಾಳ್ಯ ಆಟದ ಪದಗಳನ್ನು ಇದುವರೆಗೆ ಕೇಳಿದ್ರಿ. ಈಗ ಕೇಳಿ ಬಸಲಿಂಗಯ್ಯ ಹಿರೇಮಠ ಅವರಿಂದ ಏಕತಾರಿ ಪದ. ಗುಬ್ಬಿಯೋದು ಗೂಡು ಕಟ್ಟ್ಯಾದೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾದೋ. ಗುಬ್ಬಿಯೋದು ಗೂಡು